ಗಿಳಿಯು ರಾಣದ ಗಿಳಿಯೋ ಪಾದರ ಸೂತೆ ಪರಾಜೆಯೋ ತಾರ ಸೂತೆ ಹರಿ ಗೋಳ ಸೂತೆ ಹರಿ ಗೋಳೋದ್ಯಾವರೆ ತುಳಸಿಯು ತ್ಯಾಲ ಗುರು ಗಳೋತಾರ ಶಿಷ್ಯಾಲ ಗುಣಗಾರೋದ್ಯಾವರೆ ತು ಅಂದರ ಶೂತೆ ಹರಿ ಗೋಳೋತಾನ ರಾಜಂಗಳದಲ್ಲೆ ತೊಳು ಚಮಯೂರ್ ಮನೆಯಲ್ಲೇ ಎಣ್ಣೆ ದಿನ ಚಂದೆ ಸನಿ ವರ್ವೋತಾನ ಎಂಟೆಂಟೆ ದಿನ ಕಾಂಡೆ ಸನಿ ವರ ಇವ್ರ ಮನಿ ಅಲ್ಲೆ ಐದರ ಸಿಗೊಂದೆ ಪರ ವರ್ವೋತಾನ ಸಿಗೊಂದೆ ಪರವರ ಇವ್ರ ಮನೆಯಲ್ಲೇ ಅರ್ತರು ಸಿಗೊಂದೆ ರಾಜನ ಬೋತಾನ ಸಿಗೊಂದೆ ಪರವರ ಬೋತಾನ ದೇವಸ್ಥಾನದಲ್ಲಿ ಪೂಜ್ಯ ಮನೆ ಪ್ರವೇಶ ಅಂದ್ರೆ ಹೇಳುವ ಪದ ಒಲಿಯೇ ಇಲ್ಲದ ಗುಮಟೆ ಎಷ್ಟು ಬರೆಸಿದರೇನು ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನು ಜನರೇ ಒಲಿಯೇ ಇಲ್ಲದ ತಾಳ ಎಷ್ಟೇ ಬಾರಿಸಿದರೇನು ಎಷ್ಟೇ ಬಾರಿಸಿದರೇನು ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನೋ ಜನರೇ ಬರುವಾದೇನೋ ಎಷ್ಟೇ ಚಂದದರೇನೋ ಬರುವೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರುವೆ ಇದ್ದಟ್ಟ ಸಿರಿಯೇ ಬರುವಾದೇನೋ ಬರುವೋಳಿದ್ದಟ್ಟೆ ಸಿರಿಯೇ ಬರುವಾದೇನೋ ಆಳಿಲ್ಲದ ಮನೆ ಎಷ್ಟೇ ಚಂದದರೇನು, ಮಕ್ಕಳಿಲ್ಲದ ಮನೆ ಎಷ್ಟೇ ಚಂದದರೇನು, ಮಕ್ಕಳಿಟ್ಟೆ ಸಿರಿಯೇ